ಸಮಯ 5:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೆಲವೇ ಕ್ಷಣಗಳಲ್ಲಿ ಆರಂಭ. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ ಇದು. ಕೃಷಿರಂಗ ಕೃಷಿರಂಗ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಮಸ್ಕಾರ ಹಾಗೂ ಇಂದಿನ ಕೃಷಿರಂಗಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಕೇಳಿ, ಸೂರ್ಯಕಾಂತಿ ತಳಿಗಳು ಮತ್ತು ಇದರ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವ ಡಾ ಎಂಎಸ್ ಉಮಾ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ಎರಡು ಪ್ರಕಟಣೆಗಳು. COVID-19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. August 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042588666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ನಮಸ್ಕಾರ ಡಾಕ್ಟರ್ ಉಮಾ ಅವರೇ. ನಮಸ್ಕಾರ ಸರ್. ಸೂರ್ಯಕಾಂತಿ ನಮ್ಮ ಮುಖ್ಯವಾದ ಒಂದು ಎಣ್ಣೆಕಾಳಿನ ಬೆಳೆ. ಹೌದು. ನಾವು ಮೊದಲು ನೆಲಗಡಲೆ ಮೇಲೆ ಹೆಚ್ಚು ಅವಲಂಬಿತ ಆಗಿದ್ವಿ. ಹೌದು. ಆಮೇಲೆ ಸೂರ್ಯಕಾಂತಿಯನ್ನು ಕೂಡ ಪರಿಚಯಿಸಿ ಇದರ ಒಂದು ಸಾಗುವಳಿ ಇವತ್ತು ಸಾಕಷ್ಟು ಜನಪ್ರಿಯವಾಗಿದೆ. ಹೌದು. ಇವತ್ತು ಸಾಕಷ್ಟು ಉತ್ತಮವಾದಂತಹ ತಳಿಗಳು ಬಂದಿದ್ದಾವೆ. ಉತ್ತಮವಾದಂತಹ ತಾಂತ್ರಿಕತೆಗಳು ಕೂಡ ನಮ್ಮ ರೈತರಿಗೆ ಲಭ್ಯವಿದಾವೆ. ಈ ಎಲ್ಲ ವಿಚಾರಗಳ ಬಗ್ಗೆ ತಾವಿವತ್ತು ಪರಿಚಯವನ್ನು ಮಾಡಿಕೊಡಬೇಕು. ಮೊದಲಿಗೆ ಈ ಸೂರ್ಯಕಾಂತಿ ಬೆಳೆಯ ಒಂದು ಹಿನ್ನೆಲೆ ಮತ್ತೆ ಇದರ ಸಾಗುವಳಿ ಪ್ರಾರಂಭವಾಗಿದ್ದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಆಯ್ತು ಸರ್. ಇದು ಸೂರ್ಯಕಾಂತಿ ನಮ್ಮ ದೇಶದ ಮತ್ತು ರಾಜ್ಯದಲ್ಲಿ ಪ್ರಮುಖವಾಗಿ ಬೆಳೆಯುತ್ತಿರುವ ಖಾದ್ಯ ತೈಲ ಎಣ್ಣೆಕಾಳು ಬೆಳೆ ಮತ್ತು ವರ್ಷದ 3 ಹಂಗಾಮುಗಳಲ್ಲೂ ಸಹ ಈ ಬೇಸಾಯ ಮಾಡಲು ಸೂಕ್ತವಾಗಿರುತ್ತದೆ. ಮತ್ತು ಎಣ್ಣೆಕಾಳು ಬೆಳೆಗಳು ಭಾರತದ ಕೃಷಿ ಕ್ಷೇತ್ರದ ವಹಿವಾಟುಗಳಲ್ಲಿ 2ನೇ ಸ್ಥಾನನ ಇದು ಪಡ್ಕೊಂಡಿದೆ. ಇದು 1970 ಇದನ್ನ ಪರಿಚಯಿಸಿದ್ವಿ ನಮ್ಮ ಭಾರತ ದೇಶಕ್ಕೆ. ಆಮೇಲಿಂದ ಈಗ 30-35 ವರ್ಷದಿಂದ ಇಲ್ಲಿ ನಾವು ಸಾಗುವಳಿ ಮಾಡ್ಕೊಂಡು ಬಂತಾ ಇದ್ದೀವಿ. ಮತ್ತು ನಮ್ಮ ರಾಜ್ಯನ ಸೂರ್ಯಕಾಂತಿ ರಾಜ್ಯ ಅಂತ ಸಹ ನಾವು ಕರೆಯೋದಕ್ಕೆ ಘೋಷಣೆ ಮಾಡಿದೆ. ಯಾಕೆಂತಂದ್ರೆ ವಿಸ್ತೀರ್ಣದಲ್ಲಿ ಅರ್ಧ ವಿಸ್ತೀರ್ಣ ರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರೋದ್ರಿಂದ ಇದಕ್ಕೆ ಒಂದು ಬಿರುದು ಸಹ ನಮಗೆ ಸಿಕ್ಕಿದೆ. ಮತ್ತೆ ಭಾರತ ದೇಶದಲ್ಲಿ ಸೂರ್ಯಕಾಂತಿಯ ಬೆಳೆ ಉತ್ಪಾದಕತೆ ಪ್ರತಿ ಹೆಕ್ಟೇರ್ಗೆ 609 ಕೆಜಿ ಇದ್ದು ಮತ್ತೆ ಬೇರೆ ದೇಶಗಳಿಗೆ ನಾವು ಹೋಲಿಸಿಕೊಂಡ್ರೆ ಇದು ತುಂಬಾ ಕಮ್ಮಿ ಆಗಿದೆ. ಮತ್ತೆ ನಮ್ಮ ರಾಜ್ಯದಲ್ಲೂ ಸಹ ಉತ್ಪಾದಕತೆ 459 ಕೆಜಿ ಒಂದು ಹೆಕ್ಟೇರ್ಗೆ ಇದೆ. ಅದಕ್ಕೆ ನಾವು ಒಂದು ಸುಮಾರು ತಾಂತ್ರಿಕತೆಗಳನ್ನ ಅಭಿವೃದ್ಧಿಪಡಿಸಿ ಈಗ ರೈತರಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಸಾಗೋಳೂರಿನಲ್ಲಿ ನಾವು ಅಳವಡಿಸಿಕೊಂಡಿದ್ದೀವಿ. ಅಂದ್ರೆ ಸೂರ್ಯಕಾಂತಿ ರಾಜ್ಯ ಅಂತ ಕರೆಯೋದಕ್ಕೆ ಇನ್ನೊಂದು ಒಂದು ಮುಖ್ಯವಾದ ಅಂಶ ಅಂತಂದ್ರೆ ಇಲ್ಲಿ ಸಾಕಷ್ಟು ಉತ್ತಮವಾದಂತಹ ಸಂಶೋಧನೆ ನಡೆದಿದೆ. ಹೌದು ಹೌದು. ತಳಿಗಳು ಬಿಡುಗಡೆ ಆಗಿದೆ. ಹೌದು ಹೌದು. ನಾವು 1972 ನಮ್ಮ ಪ್ರಾಯೋಜನೆಯನ್ನ ಫಸ್ಟ್ ನಮ್ಮ ಪ್ರಾರಂಭ ಆಯಿತು ರಾಷ್ಟ್ರಮಟ್ಟದಲ್ಲಿ. ಅಲ್ಲಿಂದ ನಾವು ಎಲ್ಲ ಸೂರ್ಯಕಾಂತಿ ಸಂಕರಣ ತಳಿಗಳಲ್ಲೂ ಸಹ ನಾವೇ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲೇ ಮೊದಲಿಗರು. ಹಾಗೆ ನಾವು ಎಲ್ಲ ಸೂರ್ಯಕಾಂತಿ ಸಂಕರಣ ತಳಿಗಳನ್ನ ನಾವೇ ಬಿಡುಗಡೆ ಮಾಡಿದ್ದು. ಇನ್ನು ಮುಖ್ಯವಾಗಿ ಈ ಸೂರ್ಯಕಾಂತಿ ಬೆಳೆಯ ಒಂದು ಉತ್ಪಾದಕತೆಯನ್ನು ಹೆಚ್ಚಿಸೋದಕ್ಕೆ ಯಾವ್ಯಾವ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿ ಅಳವಡಿಸ್ಕೊಂಡಿದ್ರಿ? ಹೌದು. ಈಗ ಯಾವುದೇ ಬೆಳೆ ಅಧಿಕ ಇಳುವರಿ ಪಡೆಯಲು ನಮಗೆ ಮೊದಲು ಮಣ್ಣಿನ ಗುಣ ಬೇಕು, ನೀರು, ಹವಾಗುಣ ಮತ್ತು ತಳಿ, ಸೂಕ್ತವಾದ ತಳಿಗಳ ಆಯ್ಕೆ ಮತ್ತು ನಿರ್ವಹಣೆ ಕ್ರಮಗಳು ಅತ್ಯಗತ್ಯ. ಈಗ ನಾವು ಸುಮಾರು ಈಗ 1 ದಶಕದಲ್ಲಿ ಸೂರ್ಯಕಾಂತಿ ಉತ್ಪಾದನಾ ತಾಂತ್ರಿಕತೆಯಲ್ಲಿ ನಮ್ಮ ರಾಜ್ಯ ಗಣನೀಯ ಪ್ರಗತಿಯನ್ನು ಸಾಧಿಸಿದೆ. ಇದು ಮೊದಲನೇದಾಗಿ ನಾವು ಸುಧಾರಿತ ಬೇಸಾಯ ಕ್ರಮಗಳನ್ನು ನಾವು ಅನುಸರಿಸಬೇಕಾಗಿದೆ. ಅದರೊಳಗೆ ಬಿತ್ತನೆ ಕಾಲ ಮತ್ತು ಹವಾಗುಣ, ಅದರೊಳಗೆ ಮೂರು ಕಾಲದಲ್ಲೂ ಸಹ ನಾವು ಬೆಳಿಬಹುದು. ಮುಂಗಾರಿನಲ್ಲಿ ಜೂನ್ ಜುಲೈನಲ್ಲಿ ಮತ್ತು ಹಿಂಗಾರಿನಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ, ಬೇಸಿಗೆನಲ್ಲಿ ಡಿಸೆಂಬರ್ ಜನವರಿನಲ್ಲಿ. ಮತ್ತು ತಳಿಗಳ ಆಯ್ಕೆಗೆ ಬಂದರೆ ಮತ್ತು ಅವುಗಳ ಅವಧಿ ಅನುಸಾರವಾಗಿ ಇದು ಮೂರು ತಿಂಗಳ ಬೆಳೆ, 90-100 ದಿನಗಳಲ್ಲಿ ಬರುವಂಥ ಬೆಳೆ ಕಟಾವಿಗೆ. ಇದರೊಳಗೆ ನಾವು ಸಂಕರ್ಣ ತಳಿಗಳನ್ನು ಸಾಕಷ್ಟು ಅಭಿವೃದ್ಧಿ ಮಾಡಿಸಿದ್ವಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಮತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದನೂ ಸಹ ಅವರು ಸಹ ಬಿಡುಗಡೆ ಮಾಡಿದ್ದಾರೆ. ಇದರೊಳಗೆ ಪ್ರಮುಖವಾದ ಈಗ ಚಾಲ್ತಿಯಲ್ಲಿರುವ ಸಂಕರ್ಣ ತಳಿಗಳಂದರೆ KBSH 44 ಮತ್ತು KBSH 53. ಇವುಗಳಲ್ಲಿ ಅವಧಿ 95-100 ಮತ್ತು ಸಾಕಷ್ಟು ಒಳ್ಳೆಯ ಒಂದು ಚೆನ್ನಾಗಿ ಇಳುವರಿ ಸಹ ಬಂದಿದೆ, ಬರ್ತಾ ಇದೆ ಕೂಡ ಎಲ್ಲ ಕಡೆನೂ. ಮತ್ತು ಈ KBSH 44 ರಾಷ್ಟ್ರಮಟ್ಟದಲ್ಲಿ ಎಲ್ಲರೂ ಒಂದು ಬೇಡಿಕೆ ಇರುವಂತ ರಾಷ್ಟ್ರೀಯ ತಳಿ ಅಂತ ಹೇಳಿ, ರಾಷ್ಟ್ರೀಯ ತಳಿ ಇದು. ಇದು KBSH 53 ನಮ್ಮ ರಾಜ್ಯಕ್ಕೋಸ್ಕರ ನಾವು ಬಿಡುಗಡೆ ಮಾಡಿರುವಂತ ತಳಿ. ಇವು ಮುಖ್ಯವಾದಂತಹ ತಳಿಗಳು. ತಳಿಗಳು ಇನ್ನು ನಾವು ಬೇಸಾಯಕ್ಕೆ ಬಿತ್ತನೆ ಬೀಜವನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಬಳಸ್ಕೋಬೇಕಾಗತ್ತೆ, ಬೀಜೋಪಚಾರ ಯಾವ ರೀತಿ ಕೈಗೊಳ್ಬೇಕಾಗತ್ತೆ ಅದರ ಬಗ್ಗೆ ಹೇಳ್ತಿದ್ದೀನಿ. ಒಳ್ಳೆಯ ಗುಣಮಟ್ಟದ ಬೀಜವನ್ನು ಖರೀದಿಸಬೇಕು. ಯಾರೇ ಆಗಲಿ ರೈತರು ಸಹ ನೋಡ್ಕೋಬೇಕು, ಅದರ ಲೇಬಲ್ ನೋಡಬೇಕು, ಅದರ ಮೊಳಕೆ ಪರ್ಸೆಂಟೇಜ್ ನೋಡಬೇಕು, ಜೆನೆಟಿಕ್ ಪ್ಯೂರಿಟಿ ಎಲ್ಲ ನೋಡಬೇಕಾಗತ್ತೆ. ಪ್ರತಿ ಎಕರೆಗೆ 2 kg ಈ ಬೀಜಗಳ ಬಿತ್ತನೆ ಬೀಜನ ತಗೋಬೇಕು, ಬಳಸಬೇಕಾಗುತ್ತೆ. ಆಮೇಲಿಂದ ಇದಕ್ಕೆ ಬೀಜೋಪಚಾರ ಮಾಡಬೇಕು. ಮೊದಲನೇದಾಗಿ ಅಸಿಟೋಬ್ಯಾಕ್ಟೇರಿಯ ಜೈವಿಕ ಗೊಬ್ಬರದ 1 kg 150 g ತರ ಬೀಜೋಪಚಾರ ಮಾಡಬೇಕಾಗತ್ತೆ. ಮತ್ತೆ ಮಳೆ ಆಶ್ರಯದಲ್ಲಿ ಬೆಳಿಬೇಕಾದ್ರೆ ನಾವು 12-14 ಗಂಟೆ ನೀರಿನಲ್ಲಿ ತೋಯಿಸಿಡಬೇಕು. ಆಮೇಲೆ ಸ್ವಲ್ಪ ನೆರಳಲ್ಲಿ ಒಣಗಿಸ್ಬಿಟ್ಟು ಆಮೇಲಿಂದ ನಾವು ಬಿತ್ತನೆಗೆ ತಗೋಬೇಕಾಗತ್ತೆ. ಇನ್ನು ನಾವು ಗೌಚ್ ಅಂತ ಒಂದು ಇಮಿಡಕ್ಲೋರೋಪಿಡ್ ಅಂತ ಒಂದಿದೆ, ಅದು 5 g ಹಂಗೆ 1 kg ನಾವು ಅದರ ಬೀಜೋಪಚಾರ ಮಾಡೋದ್ರಿಂದ ನಮಗೆ ನಂಜುರೋಗ ನಿವಾರಣೆ, ಹಾವಳಿ ತ್ರಿಪ್ಸ್ಗಳ ಮತ್ತು ನಂಜುರೋಗ ಹರಡುವಿಕೆ ಸಹ ಕಮ್ಮಿ ಆಗುತ್ತೆ. ಮತ್ತೆ ಭೂಮಿ ಆಯ್ಕೆಗೆ ಮತ್ತು ಹದಗೊಳಿಸುವಿಕೆಗೆ ಬಂದ್ರೆ, ನೀರು ಚೆನ್ನಾಗಿ ಬಸಿತು ಹೋಗುವಂತ ಫಲವತ್ತಾದ ಭೂಮಿನ ನಾವು ಆಯ್ಕೆ ಮಾಡಬೇಕು. ಮತ್ತೆ ಚೌಳು ಮಣ್ಣು ಅಥವಾ ಸವಳು ಭೂಮಿಗಳಲ್ಲಿ ಅದರೊಳಗೆ ಸೂರ್ಯಕಾಂತಿ ಚೆನ್ನಾಗಿ ಬರೋದಿಲ್ಲ. ಮತ್ತೆ ಕೆಂಪು ಮಣ್ಣು ಮತ್ತು ಕಪ್ಪು ಮಿಶ್ರಿತ ಮಣ್ಣುಗಳಲ್ಲಿ ಚೆನ್ನಾಗಿ ಬರುತ್ತೆ. ಮತ್ತೆ ಬಿತ್ತನೆ ಮಾಡುವ ಮೊದಲು ಭೂಮಿಯನ್ನು 1.5 ಅಥವಾ 2 ಅಡಿ ಆಳಕ್ಕೆ ಮತ್ತೆ ಆಮೇಲೆ 2 ಲಘು ಉಳುಮೆ ಮಾಡುವುದರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಗೊಬ್ಬರ ಮತ್ತೆ ಪೋಷಕಾಂಶಗಳ ನಿರ್ವಹಣೆಗೆ ಬಂದ್ರೆ, ಸೂರ್ಯಕಾಂತಿ ಬಿತ್ತನೆಗೆ 2-3 ವಾರಗಳ ಮೊದಲೇ ಕೊಟ್ಟಿಗೆ ಗೊಬ್ಬರನ 2.5-3 ಟನ್ ನಾವು ಒಂದು ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಬೇಕು. ಆಮೇಲಿಂದ ಪೋಷಕಾಂಶಗಳಿಗೆ ಬಂದ್ರೆ ಸಾರಜನಕ ರಂಜಕ ಪೊಟ್ಯಾಶು ಅದು 36-25 ನೀರಾವರಿಗಾದ್ರೆ, ಇನ್ನು ಕುಷ್ಕಿಗಾದ್ರೆ 15-20-15 kg 1 ಎಕರೆಗೆ 1 ಎಕರೆಗೆ ಲೆಕ್ಕದಲ್ಲಿ ಕೊಡಬೇಕು ಇವನ್ನೆಲ್ಲ. ಲಘು ಪೋಷಕಾಂಶಗಳಾದ್ರೆ ಸತುವಿನ ಸಲ್ಫೇಟ್ 4 kg 1 ಎಕರೆಗೆ, ಮತ್ತೆ ಬೋರಾಕ್ಸ್ನ 4 kg 1 ಎಕರೆಗೆ ಕೊಡಬೇಕಾಗತ್ತೆ. ಮತ್ತೆ ಈ ಬೋರಾಕ್ಸ್ ದ್ರಾವಣನ 2 g/1 l ಬೆರೆಸಿ ಹೂವು ಹರಳುವಾಗ ಕೊಟ್ರೆ ಮತ್ತೆ ಅದರೊಳಗೆ ಚೆನ್ನಾಗಿ ಚಿಂಪಡಿಸಬೇಕು ಹೂವಿಗೆ, ಆವಾಗ ಕಾಳು ಕಟ್ಟುವಿಕೆ ಹೆಚ್ಚುವುದರ ಜೊತೆಗೆ ಕಾಳಿನ ತೂಕನು ಮತ್ತೆ ಎಣ್ಣೆಯ ಅಂಶ ಮತ್ತೆ ಇಳುವರಿನಲ್ಲಿ ಸಹ ಹೆಚ್ಚು ಪ್ರಮಾಣ ಕಂಡು ಬರುತ್ತೆ. ಆಮೇಲಿಂದ ಬಿತ್ತನೆ ಅಂತರ, ಬಿತ್ತನೆಗೆ ಬಂದ್ರೆ ಮತ್ತೆ ಯಾವ ತರ ಯಾವ ವಿಧಾನ ನಾವು ಅಳವಡಿಸ್ಕೋಬೇಕು ಅಂತಂದ್ರೆ, ಸಾಲಿನಿಂದ ಸಾಲಿಗೆ 2 ಅಡಿ ಮತ್ತೆ ಅಂತರದಲ್ಲಿ 50% ಸಾರಜನಕ ಕೊಟ್ಟು ಪೂರ್ಣ ಭಾಗ ರಂಜಕ ಪೊಟ್ಯಾಶ್ನ ಒದಗಿಸುವ ರಾಸಾಯನಿಕ ಗೊಬ್ಬರನ ಸಾಲಿನಲ್ಲಿ 3 ಅಂಗುಲ ಆಳದಲ್ಲಿ ನಾವು ಬೆರೆಸಿ ಮಿಶ್ರಣ ಮಾಡಬೇಕು. ಆಮೇಲಿಂದ ಬೀಜದಿಂದ ಬೀಜಕ್ಕೆ 1 ಅಡಿ ಅಂತರದಲ್ಲಿ 1 ಗುಣಿಗೆ 2 ಬೀಜ ಅಥವಾ 3 ಬೀಜದಂಗೆ 2 ಅಂಗುಲ ಆಳವನ್ನು ಮೀರದಂತೆ ಬಿತ್ತಬೇಕು. ಆಮೇಲೆ ಸೂರ್ಯಕಾಂತಿ ಬೆಳೆಯಲ್ಲಿ ಉತ್ತಮ ಇಳುವರಿ ಪಡೆಯಲು ನಾವು ನಿರ್ದಿಷ್ಟ ಪ್ರಮಾಣದಲ್ಲಿ ಈ ಸಸಿಗಳ ಸಂಖ್ಯೆಯನ್ನು ಕಾದಿಸ್ಕೋಬೇಕಾಗುತ್ತೆ. ಸಸಿಗಳ ಸಂಖ್ಯೆ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಬಹಳ ಮುಖ್ಯ. ಏನಿಲ್ಲ ಅಂತಂದ್ರೂ ನಮಗೆ ಒಂದು 21-22,000 ಸಸಿಗಳು ಒಂದು ಎಕರೆಗೆ ಇರಬೇಕು, ಒಳ್ಳೆ ಇಳುವರಿ ಬರಬೇಕು. ಇನ್ನು ಸಸಿಗಳ ವಿರಳ ಮಾಡೋದು ಯಾವಾಗ ಅಂತಂದ್ರೆ, ಮೊಳಕೆ ಹೊಡೆದಿದ್ದು ಒಂದು 12-14 ದಿನಗಳೊಳಗೆ ಪ್ರತಿ ಗುಣಿಯಲ್ಲಿ ಆರೋಗ್ಯವಂತ ಒಂದು ಗಿಡವನ್ನು ಬಿಟ್ಟು ಉಳಿದವುಗಳನ್ನು ತೆಗೆಯುವುದು ಅತ್ಯವಶ್ಯಕ. ಮತ್ತೆ ಈ ರೀತಿ ಮಾಡೋದ್ರಿಂದ ಸದೃಢವಾಗಿ ಬೆಳೆಯುತ್ತೆ ಗಿಡ, ಆಮೇಲಿಂದ ಹೆಚ್ಚು ಇಳುವರಿ ಸಹ ಬರುತ್ತೆ. ಇದನ್ನು ಆದ ನಂತರ ಕಳೆ ನಿಯಂತ್ರಣ ಯಾವ ತರ ಮಾಡಬೇಕು ಅಂತಂದ್ರೆ, ಬಿತ್ತನೆ ಮಾಡಿದ ದಿವಸ ಸುಮಾರು ಒಳ್ಳೆ ತೇವಾಂಶ ಇರಬೇಕು ಮಣ್ಣಿನಲ್ಲಿ. ಆವಾಗ ನಾವು ಒಂದು ಎಕರೆಗೆ 0.8 liter ಆಲೋಕ್ಲಾರ್ ಅಂದ್ರೆ ಲ್ಯಾಸೋ ಅಂತ ಹೇಳ್ತೀವಿ, ಆ ಕಳೆನಾಶಕನ 300 liter ನೀರಿಗೆ ಬೆರೆಸಿ ಒಂದು ಎಕರೆಗೆ ಚೆನ್ನಾಗಿ ಈ ಮಣ್ಣಿನಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. ಇದಾದ ನಂತರ ಅಂತರ ಬೇಸಾಯ ಮಾಡಬೇಕಾಗುತ್ತೆ, ಮಧ್ಯಂತರ ಬೇಸಾಯ ಮಾಡಬೇಕು. ಶಿಫಾರಸು ಮಾಡಿದ ಒಂದು ಅರ್ಧ ಭಾಗ ಸಾರಜನಕವನ್ನ ನಾವು ಬೆಳೆ ಒಂದು 30-35 ದಿನ ತಲುಪಿದ ನಂತರ ಮೇಲು ಗೊಬ್ಬರವಾಗಿ ಕೊಡಬೇಕು. ಬಿತ್ತನೆ ನಂತರ 20-25 ಅಥವಾ 30-35 ದಿನಗಳ ಅಂತರದಲ್ಲಿ 2 ಬಾರಿ ಕುಂಟೆ ಹೊಡಿಬೇಕು. ಆ ಕುಂಟೆ ಹೊಡೆಯೋದ್ರಿಂದ ಕಳೆ ನಿಯಂತ್ರಣ ಆಗುತ್ತೆ, ಮತ್ತೆ ಗಿಡಗಳಿಗೆ ಎರಡೂ ಪಕ್ಕದಲ್ಲಿ ಮಣ್ಣುಗಳನ್ನ ಏರಿಸೋದ್ರಿಂದ ಗಿಡ ಬಾಗೋದಿಲ್ಲ ಗಾಳಿಗೆ. ಆಮೇಲಿಂದ ಕಾಳು ಕಟ್ಟದಕ್ ಸಹ ಕಟ್ಟ ಆದ್ಮೇಲೆ ನೆಲಕ್ಕೆ ಬಾಗೋದಿಲ್ಲ, ಸದೃಢವಾಗಿ ನಿಂತ್ಕೊಳುತ್ತೆ. ತೆನೆಗಳು ಸಾಕಷ್ಟು ಭಾರ ಇರೋದ್ರಿಂದ ಬಗ್ಬಿಡುತ್ತೆ, ಮಣ್ಣು ತುಂಬಾ ಮುಖ್ಯವಾದ್ದು ಅದು, ಅದನ್ನ ಮಾಡ್ಲೇಬೇಕು. ಆಮೇಲಿಂದ ನೀರು ನಿರ್ವಹಣೆಗೆ ಬಂದ್ರೆ, ಭೂಮಿಯಲ್ಲಿ ಬಿತ್ತನೆ ಸಮಯದಲ್ಲಿ ಸಾಕಷ್ಟು ತೇವಾಂಶವಿಲ್ಲದಿದ್ರೆ ಬಿತ್ತನೆಗೆ ಮೊದಲು ನೀರಾಯಿಸಬೇಕಾಗತ್ತೆ. ಆಮೇಲಿಂದ ಮೊಳಕೆ ಹೊರಗೆ ಬಂದ ನಂತರ ವಾತಾವರಣಕ್ಕೆ ಅನುಕೂಲವಾಗಿ ನಾವು ನೀರನ್ನ ಕೊಡಬೇಕಾಗತ್ತೆ. ಮತ್ತೆ ಮಣ್ಣಿಗೆ ಯಾವ ತರ ಮಣ್ಣು, ಈಗ ಕೆಂಪು ಮಣ್ಣು ಆದ್ರೆ 8-10 ದಿವಸಕ್ಕೊಂದ್ಸಲ ಕೊಡಬೇಕು, ಕಪ್ಪು ಮಣ್ಣು ಆದ್ರೆ 15-20 ದಿವಸಕ್ಕೊಂದ್ ಸ್ವಲ್ಪ ಕೊಡಬೇಕು. ಆದ್ರೆ ಸಂದಿಗ್ಧ ಹಂತಗಳಾದ ಮೊಳಕೆ ಒಡೆಯೋಕೆ, ಮೊಗ್ಗು ಬರಬೇಕಾದ್ರೆ, ಮತ್ತೆ ಹೂವು ಹರಳದಾಗ, ಮತ್ತೆ ತೆನೆ ಕಾಳು ಕಟ್ಟುವಾಗ ನಾವು ನೀರನ್ನ ಚೆನ್ನಾಗಿ ಕೊರತೆ ಆಗದಂತೆ ನೋಡ್ಕೋಬೇಕು, ನೀರು ಕೊರತೆ ಇಲ್ಲದೆ ಚೆನ್ನಾಗಿ ನೀರು ಕೊಡಬೇಕಾಗತ್ತೆ. ಮತ್ತೆ ಬೆಳೆ ಆವರ್ತನೆ ಮತ್ತು ಅಂತರ ಬೆಳೆ ಬೇಸಾಯಕ್ಕೆ ಬಂತಂದ್ರೆ, ಸೂರ್ಯಕಾಂತಿನಲ್ಲಿ ಬೆಳೆ ಪರಿವರ್ತನೆ ಬಹಳ ಮುಖ್ಯ ಅಂತೀರಾ? ತುಂಬಾ ಮುಖ್ಯ ಇದು. ಆದ್ರೆ ಸೂರ್ಯಕಾಂತಿ ಆದ್ಮೇಲೆ ಅದೇ ತಾಕಿನಲ್ಲಿ ಸೂರ್ಯಕಾಂತಿ ನಾವು ಬೆಳಿಬಾರ್ದು, ಮತ್ತೆ ಮತ್ತೆ ಇಳುವರಿ ಕಮ್ಮಿ ಆಗುತ್ತೆ, ಆಮೇಲಿಂದ ರೋಗ ರುಜಿನ ಸಹ ಜಾಸ್ತಿ ಆಗುತ್ತೆ. ಇದಕ್ಕೆ ನಾವು ಏಕೆ ಬೆಳೆ ಪದ್ಧತಿಯನ್ನು ನಾವು ಅನುಸರಿಸಬಾರ್ದು ಅದನ್ನ. ಮತ್ತೆ ಯಾವ್ದನ್ನಾರು ನಾವು ಕ್ರಾಪ್ ರೊಟೇಷನ್ ಅಂತ ಹೇಳ್ತೀವಿಲ್ಲ, ದ್ವಿದಳ ಧಾನ್ಯಗಳಾಗ್ಲಿ ಅಥವಾ ಹಸಿರೆಲೆ ಗೊಬ್ಬರವಾಗ್ಲಿ ನಾವು ಬೆಳ್ಕೋಬೇಕಾಗತ್ತೆ. ಇದಲ್ಲದೆ ನಾವು ಬೇಕಾದ್ರೆ ನಾವು ಸೂರ್ಯಕಾಂತಿ ನೆಲಗಡಲೆ 4 ಪ್ರಮಾಣದಲ್ಲಿ ನೆಲಗಡಲೆ, ಸೂರ್ಯಕಾಂತಿ 2 ಪ್ರಮಾಣದಲ್ಲಿ, ಅಥವಾ ರಾಗಿ ಅಥವಾ ತೊಗರಿ ಯಾವ್ದನ್ನ ಬೇಕಾದ್ರೂ ಮಿಶ್ರ ಬೆಳೆಯಾಗಿ ನಾವು ಬೆಳ್ಕೊಳ್ಬಹುದು. ಇದರಿಂದ ಸಹ ಚೆನ್ನಾಗಿ ರೈತರಿಗೆ ಇಳುವರಿ ಬರುತ್ತೆ. ಮುಖ್ಯವಾಗಿ ಈ ಸೂರ್ಯಕಾಂತಿಯ ಕೊಯ್ಲನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಯಾವ ಚಿಹ್ನೆಗಳನ್ನು ನೋಡಿ ಮಾಡ್ಕೋಬೇಕಾಗತ್ತೆ ಅಂತಿದೆ? ಈಗ ತಳಿಗಳಿಗೆ ಅನುಸಾರವಾಗಿ ನಾನು ಮೊದಲೇ ಹೇಳಿದೆ, ಕೆಲವೊಂದು ತಳಿಗಳು ಬೇಗ ಬರುತ್ತೆ, 90 ದಿವಸಕ್ಕೆ ಬರುತ್ತೆ, ಕೆಲವು ತಳಿ 100 ದಿವಸಕ್ಕೆ 105 ದಿವಸಕ್ಕೆ ಬರುತ್ತೆ. ಸೊ ಆ ತಳಿಗಳ ಅನುಸಾರವಾಗಿ ನಾವು ಗಿಡದ ಕೆಳಗಿನ ಭಾಗದಲ್ಲಿ ಎಲ್ಲ ಎಲೆಗಳು ಒಣಗ್ತಾ ಬರುತ್ತೆ. ಆಮೇಲಿಂದ ತೆನೆಗಳ ಹಿಂದೆ ನಿಂಬೆ ಹಣ್ಣಿಂದ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ, ಓ ಇನ್ನ ನಾವು ಇದನ್ನ ಕಟಾವು ಮಾಡಬಹುದು, ಕಟಾವಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಆವಾಗ ನಾವು ಕೊಯ್ಲು ಮಾಡೋದು ಬಹಳ ಮುಖ್ಯ, ಬಹಳ ಮಹತ್ವದ ಮುಖ್ಯವಾದ. ತೆನೆಗಳನ್ನ ಕೊಯ್ಲು ಮಾಡಿದ್ಮೇಲೆ ಏನ್ ಮಾಡ್ಬೇಕಾಗತ್ತೆ? ತೆನೆಗಳನ್ನ ಕೊಯ್ಲು ಮಾಡಿದ ತಕ್ಷಣ ನಾವು ಗುಡ್ಡೆ ಹಾಕ್ಬಾರ್ದು, ಅವನ ತೆಳ್ಳಿಗೆ ನಾವು ಹರಡುವುದು ಬಹಳ ಮುಖ್ಯವಾದ್ದು. 2-3 ದಿನ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಒಣಗಿಸಿದ ನಂತರ ನಾವು ಬೀಜದಲ್ಲಿ ಒಂದು 8-10% ತೇವಾಂಶ ಇರುವಾಗ ನಾವು ಸಂಸ್ಕರಣೆ ಮಾಡಬೇಕು ಆಗುತ್ತೆ. ಆಮೇಲಿಂದ ಸಂಸ್ಕರಣೆ ಮಾಡ್ಬೇಕಾದ್ರೆ ಚೆನ್ನಾಗಿ ಅತಿ ಮುಖ್ಯವಾಗಿ ಚೆನ್ನಾಗಿ ಒಣಗಿಸ್ಬೇಕು. ಒಣಗಿಸಾದ್ಮೇಲೆ ಯಾವುದೇ ರೋಗ ರುಜಿನ ಅಥವಾ ಕೀಟಗಳ ಹಾವಳಿ ತಡೆಗಟ್ಟಬಹುದು ಶೇಖರಣೆ ಮಾಡಿದಾಗ. ಅಂದ್ರೆ ಬೀಜನ ಹೇಗೆ ಬೇರ್ಪಡಿಸಬೇಕಾಗುತ್ತೆ? ಸಾಧಾರಣವಾಗಿ ನಾವು ಕೈಯಲ್ಲೇ ಬೇರ್ಪಡಿಸ್ತೇವೆ, ಇಲ್ಲದಿದ್ದರೆ ನಮಗೆ ಒಂದು ಒಂದು ಮಿಷಿನ್ ಸಹ ಇದೆ. ಆ ಮಿಷಿನ್ಗೆ ಮಿಷಿನ್ ಸಹ ನಾವು ಯಾವುದೇ ತರ ಮುಸ್ಕಿನ ಜೋಳನಲ್ಲಿ ಮಿಷಿನ್ನಲ್ಲಿ ಮಾಡ್ತೀವೋ ಅದೇ ತರ ನಾವು ಸೂರ್ಯಕಾಂತಿನಲ್ಲೂ ಮಿಷಿನ್ ಉಪಯೋಗಿಸಿ ನಾವು ಮಾಡಬಹುದು. ಮುಖ್ಯವಾಗಿ ಸೂರ್ಯಕಾಂತಿ ಖಾದ್ಯ ತೈಲಕ್ಕಾಗಿ ಹೋಗೋದ್ರಿಂದ ಈ ಶಿಲೀಂಧ್ರ ಇವೆಲ್ಲ ತಟ್ಟಂಗೆ ನೋಡ್ಕೋಬೇಕಾಗತ್ತೆ, ಇಲ್ಲಾಂದ್ರೆ ಮನುಷ್ಯರ ಒಂದು ಆರೋಗ್ಯಕ್ಕೂ ತೊಂದರೆ ಆಗುತ್ತೆ. ಹೌದು ಹೌದು ಹೌದು ಹೌದು. ಮಾರುಕಟ್ಟೆಯಲ್ಲಿ ಧಾರಣೆನೂ ಕೂಡ ಧಾರಣೆಗಳು ಕೂಡ ಕಮ್ಮಿ ಬರುತ್ತೆ. ಆದ್ರಿಂದ ನಾವು ಸಾಕಷ್ಟು ಚೆನ್ನಾಗಿ ಒಕ್ಕಣೆ ಮಾಡಬೇಕು, ಅದು ತುಂಬಾ ಮುಖ್ಯವಾದ ಅಂಶ. ಶೇಖರಣೆ ಸಮಯದಲ್ಲೂ ಕೂಡ ಯಾವುದೇ ಒಂದು ಕೀಟಪೀಡೆಗಳು ತಗಲ್ದಂಗೆ ನೋಡ್ಕೋಬೇಕು. ಇನ್ನು ಇಳುವರಿಗೆ ಬಂದ್ರೆ ಸರಾಸರಿ ನೀರಾವರಿಯಲ್ಲಿ ಆದರೆ 1 ಎಕರೆಗೆ 8-10 ಕ್ವಿಂಟಲ್ ಬರುತ್ತೆ, ಖುಷ್ಕಿಯಲ್ಲಾದ್ರೆ 3-4 ಕ್ವಿಂಟಲ್ ಇಳುವರಿಯನ್ನು ಪಡೆಯಬಹುದು. ಇನ್ನು ಮುಖ್ಯವಾಗಿ ಸೂರ್ಯಕಾಂತಿ ಬೆಳೆನಲ್ಲಿ ಏನೇನು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತಿದೆ, ಅಂದ್ರೆ ರೋಗಗಳು ಯಾವ್ಯಾವ ಬರ್ತವೆ ಅಂತಿದೆ ಇದಕ್ಕೆ? ಇದು ಅತಿ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಬರುವಂತ 3 ತುಂಬಾ ಮುಖ್ಯವಾದ ರೋಗಗಳು ಯಾವುವು ಅಂತಂದ್ರೆ, ಎಲೆ ಚುಕ್ಕಿ ರೋಗ, ನೆಕ್ರೋಸಿಸ್ ರೋಗ ಮತ್ತು ಬೂದಿ ರೋಗ. ಈ ಎಲೆ ಚುಕ್ಕಿ ರೋಗ ಅಂತಂದ್ರೆ ಮುಖ್ಯ ನಿರ್ವಹಣಾ ಕ್ರಮಗಳು ಅಂತಂದ್ರೆ ನಾವು ಸ್ವಚ್ಛ ಸಾಗುವಳಿ ಮಾಡಬೇಕು, ಮತ್ತೆ ಸಸಿಗಳ ಮಧ್ಯೆ ನಿಗದಿತ ಅಂತರವನ್ನ ಕಾಪಾಡ್ಕೊಂಡು ಬರ್ಬೇಕು. ಆಮೇಲೆ ಬೆಳೆಗೆ ಸಮ ಪ್ರಮಾಣದಲ್ಲಿ ಮೊದಲೇ ಗೊಬ್ಬರವನ್ನ ಕೊಟ್ಟು ಚೆನ್ನಾಗಿ ಕಾಪಾಡೋದ್ರಿಂದ ರೋಗದ ತೀವ್ರತೆ ಸ್ವಲ್ಪ ಕಮ್ಮಿ ಆಗುತ್ತೆ. ಅಕಸ್ಮಾತ್ ತುಂಬಾ ಹಾವಳಿ ಜಾಸ್ತಿ ಆದಾಗ ನಾವು ಮ್ಯಾಂಕೋಸೆಬ್ಬು ಅಥವಾ ಝೈನಿಬ್ ಅಂತ ಶಿಲೀಂದ್ರನಾಶಕನ ಪ್ರತಿ ಲೀಟರ್ ನೀರಿಗೆ 3 ಗ್ರಾಂ ಅಂತೆ ಸಿಂಪರಣೆ ಮಾಡಬೇಕಾಗತ್ತೆ. ಅಥವಾ ಪ್ರೊಪಿನೋಕೋನೋಸೋಲ್ ಅಂತ ಒಂದು ಪ್ರತಿ ಲೀಟರ್ಗೆ 1 ಮಿಲಿ ಅಂತೆ ಬೆಳೆ ಬಿತ್ತನೆಗೆ ಆದ್ಮೇಲೆ 30-45 ದಿವಸಗಳಲ್ಲಿ ಸಿಂಪರಣೆ ಮಾಡೋದ್ರಿಂದ ಹತೋಟಿಗೆ ಬರುತ್ತೆ. ಇನ್ನು ನೆಕ್ರೋಸಿಸ್ ನಂಜು ರೋಗಕ್ಕೆ ಮಾತ್ರ ಸಾಮಾನ್ಯವಾಗಿ ಇದು ಹಿಂಗಾರಿನಲ್ಲಿ ಮತ್ತು ಬೇಸಿಗೆನಲ್ಲಿ ಬರುವಂತದ್ದು. ಕೀಟಗಳ ಹಾವಳಿ ಜಾಸ್ತಿ ಇದ್ದಾಗ, ಬೇಸಿಗೆನಲ್ಲಿ ಇದ್ದಾಗ ಮತ್ತು ಮಳೆ ಪ್ರಮಾಣ ಅಥವಾ ಸುತ್ತಮುತ್ತಲು ನೀರು ಇಲ್ದಂಗ ಪ್ರಮಾಣ ಡ್ರೈನೆಸ್ ಇದ್ದಾಗ ಇದು ಜಾಸ್ತಿ ಬರುತ್ತೆ. ಮತ್ತು ಸುತ್ತಲೂ ಪಾರ್ಥಿನಿಯಮ್ ಗಿಡಗಳಿದ್ದಾಗ ಮತ್ತೆ ಕಳೆಗಳಿದ್ದಾಗ ಇದು ಸ್ಟ್ರಿಪ್ಸ್ ನುಸಿಗಳಿಂದ ಟ್ರಾನ್ಸ್ಮಿಟ್ ಆಗೋದ್ರಿಂದ ನಂಜು ರೋಗ ಆಗೋದ್ರಿಂದ ಇದು ಬರೋದ್ರಿಂದ ನಾವು ಯಾವುದೇ ಕಳೆಯನ್ನ ಮತ್ತು ಪಾರ್ಥಿನಿಯಮ್ ಇಲ್ಲದಂತೆ ನಮ್ಮ ತಾಕುಗಳಲ್ಲಿ ನೋಡ್ಕೋಬೇಕು. ಅಂದ್ರೆ ನಮ್ಮ ಜಮೀನಲ್ಲಿ ಇರಬಹುದು, ಜಮೀನ್ ಸುತ್ತಮುತ್ತಲೂ ಇರಬಹುದು, ಜಮೀನ್ ಸುತ್ತಮುತ್ತಲೂ ಇರಬಹುದು. ಅಂದ್ರೆ ಟ್ರಿಪ್ಸ್ ಗಳಿಗೆ ಆಶ್ರಯ ಕೊಡುತ್ತೆ, ಆಶ್ರಯ ಕೊಡುತ್ತೆ. ಆಮೇಲಿಂದ ಇದಕ್ಕೆ ಬೀಜೋಪಚಾರ ನಾವು ಮಿಡೋಕ್ಲೋರೋಪೈಡ್ ಅಲ್ಲಿ ಮಾಡಿರ್ತೀವಿ. ಆಮೇಲಿಂದ ಅದು ತಡೆಗಟ್ಟಲಿಲ್ಲ ಅಂತಂದ್ರೆ ನಾವು ಇಮಿಡೋಕ್ಲೋರೋಪೈಡ್ ಒಂದು ದ್ರಾವಣ ಅಂಶದಲ್ಲೂ ಸಿಗುತ್ತೆ, ಅದನ್ನ ಕಾನ್ಫಿಡಾರ್ ಅಂತ ಕರೀತಾರೆ. ಅದನ್ನ ಸಿಂಪರಣೆ ಮಾಡಬೇಕಾಗತ್ತೆ. ಅದನ್ನ 0.5 ಮಿಲಿ 1 ಲೀಟರ್ಗೆ ಹಾಕ್ಬಿಟ್ಟು ಅದನ್ನ 2 ಹಂತದಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. ಅದು ಒಂದು 35-40 ದಿವಸದಲ್ಲಿ ಸಿಂಪರಣೆ ಮಾಡೋದ್ರಿಂದ ಮತ್ತೆ ಬರದಂಗೆ ನಾವು ಕಾಯ್ಕೋಬಹುದು. ಇನ್ ಅಕಸ್ಮಾತ್ ಎಲ್ಲರೂ ನೀವು ನೆಕ್ರೋಸಿಸ್ ನಂಜು ರೋಗ ತಾಗಿರ ಗಿಡಗಳಿದ್ರೆ ಅವನ್ನೆಲ್ಲ ಕಿತ್ತುಬಿಟ್ಟು ನಾಶಪಡಿಸಬೇಕು. ಅದು ತುಂಬಾ ಮುಖ್ಯವಾದ ಅಂಶ, ಅದು ಅನುಸರಿಸಬೇಕಾದಂತ ಅಂಶ. ಆಮೇಲಿಂದ ಇನ್ನ ಬೂದಿ ರೋಗಕ್ಕೆ ಬಂದ್ರೆ ಚಳಿಗಾಲದಲ್ಲಿ ಹೆಚ್ಚು ಬರುತ್ತೆ. ಇದಕ್ಕೆ ನಮ್ಮ ಸಂಕರಣ ತಳಿಯಾದ KBSH 53 ನಾವು ರೋಗ ನಿರೋಧಕ ಶಕ್ತಿಯನ್ನ ಇದು ಹೊಂದಿದೆ. ಇದನ್ನ ನಾವು ಈ ಬಿತ್ತನೆಗೆ ಅಂತ ನಾವು ಬಳಸ್ಕೋಬಹುದು. ಇದನ್ನ ಅಲ್ಲದೆ ಇದು ಕಳೆ ಕಸಗಳನ್ನ ಎಲ್ಲ ಸುತ್ತಮುತ್ತಲು ಯಾವುದು ತಾಕನಲ್ಲಿ ಇಲ್ಲದಂತೆ ನಾವು ಕಾಯ್ದುಕೊಳ್ಬೇಕು. ಮತ್ತೆ ಇದಕ್ಕೂ ಸಹ ಶಿಫಾರಸು ಮಾಡಿದ ಗೊಬ್ಬರವನ್ನು ಬಳಸುವುದರಿಂದ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಬಹುದು. ಮತ್ತೆ ತೀರದ ರೋಗದ ತೀವ್ರತೆ ಜಾಸ್ತಿ ಕಂಡು ಬಂದಲ್ಲಿ ಕರಗುವ ಗಂಧಕನ 1-3 ಗ್ರಾಂ 1 ಲೀಟರ್ಗೆ ಹಾಕಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಅಲ್ಲಿದ್ರೆ ಟ್ರೈಡಿಮಾರ್ಫ್ ಅಂತ ಒಂದಿದೆ, ಅದು 0.5 ಮಿಲಿ 1 ಲೀಟರ್ಗೆ. ಅಥವಾ ಡೆಫೆನೋಕೋನೋಸಾಲ್ ಅಂತ ಒಂದಿದೆ, ಅದು ಸಹ 0.5 ಮಿಲಿ 1 ಲೀಟರ್ಗೆ 15 ದಿವಸಗಳ ಅಂತರದಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. ಇವು ಮುಖ್ಯವಾಗಿ ರೋಗಗಳ ಬಗ್ಗೆ. ಇನ್ನು ಕೀಟಗಳು ಯಾವ್ಯಾವ ಕಂಡು ಬರ್ತವೆ ಅಂತೇಳಿ? ಇದರಲ್ಲಿ ಮುಖ್ಯವಾಗಿ 3 ತರದ ಕೀಟಗಳು ಬರುತ್ತೆ. ಒಂದು ಎಲೆ ತಿನ್ನುವ ಕೀಟ. ಎಲೆ ತಿನ್ನುವ ಕೀಟದಲ್ಲಿ ತಂಬಾಕಿನ ಕತ್ರಿ ಹುಳು, ಬಿಹಾರದ ಕಂಬಳಿ ಹುಳು, ಕೊಂಡಲಿ ಹುಳು ಮತ್ತು ಮೂತಿ ಹುಳು. ಇವು ಎಲ್ಲಾ ಹುಳುಗಳಿಗೂ ಸಹ ನಾವು ಒಂದು ಪ್ರತಿ ಎಕರೆಗೆ 1-3-4 ಲೈಂಗಿಕಾಕರ್ಷಕಣ ಬಲೆ ಅಂದ್ರೆ ಫೆರೋಮೋನ್ ಟ್ರಾಪ್ಸ್ ಅಂತೀವಿ, ಅವನ್ನ ಆ ಬಲೆಗಳನ್ನ ಇಟ್ಟಬೇಕು. ಇಟ್ಟಾದ್ಮೇಲೆ ಇವು ಎಲ್ಲವೂ ಅಲ್ಲಿಗೆ ಹೋಗಿ ಬೀಳೋದ್ರಿಂದ ನಾವು ಆ ದೊಡ್ಡ ಹುಳುಗಳನ್ನೆಲ್ಲ ತೆಗೆದುಕೊಂಡು ಮತ್ತೆ ಅವನ್ನ ನಾಶ ಮಾಡ್ಬೇಕಾಗತ್ತೆ. ಆಮೇಲೆ ಎಲೆ ತಳಭಾಗದಲ್ಲಿ ಒಂದಷ್ಟು ಸಣ್ಣ ಸಣ್ಣ ಹುಳುಗಳು ಆಮೇಲೆ ಗುಂಪಾಗಿ ಮೊಟ್ಟೆಗಳನ್ನ ಇಟ್ಟಿರ್ತವೆ, ಅವನು ಸಹ ನಾವು ಅದನ್ನ ತೆಗೆದು ನಾಶ ಮಾಡಬೇಕಾಗುತ್ತೆ. ಮೊಟ್ಟೆಗಳನ್ನು ನಾಶ ಮಾಡಬಹುದು, ಮೊಟ್ಟೆ ಹೊಡೆದು ಮರಿಗಳು ಗುಂಪು ಗುಂಪಾಗಿ ಇದ್ದಾಗಲೂ ಅವನ್ನು ನಾಶ ಅವನು ನಾಶ ಮಾಡಬಹುದು. ಗುಂಪು ಗುಂಪಾಗಿರೋದ್ರಿಂದ ನಮಗೆ ಸುಲಭ ಆಗುತ್ತೆ. ಆಮೇಲಿಂದ ಶೇಕಡ 1/5 ಬೇವಿನ ಬೀಜದ ಕಷಾಯನ ಸಹ 40-55 ದಿನಗಳ ಬೆಳೆಗೆ ನಾವು 2 ಬಾರಿ ಸಿಂಪಡಿಸಬಹುದು. ಆಮೇಲೆ ತೀರಾ ಅನಿವಾರ್ಯವಾದಲ್ಲಿ 1 ಮಿಲಿ ಪ್ರೊಫೆನೋಫಾಸ್ ಅಂತ ಒಂದು ರಾಸಾಯನಿಕ ಇದೆ, ಅದು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಹೂ ಬಿಡುವ ಮುನ್ನ ನಾವು ಸಿಂಪರಣೆ ಮಾಡಬೇಕು. ಎಲ್ಲಾ ಕೀಟನಾಶಕಗಳನ್ನು ಸಹ ಹೂ ಬಿಡುವ ಮುನ್ನ ಸಿಂಪರಣೆ ಮಾಡಬೇಕು. ಹೂ ಬಿಟ್ಟಾದ್ರೆ ನಾವು ಬೆಳಗ್ಗೆ ಸಿಂಪರಣೆ ಮಾಡಬಾರ್ದು, ಸಂಜೆ ಹೊತ್ತು ಸಿಂಪರಣೆ ಮಾಡಬೇಕು. ಯಾಕೆಂದ್ರೆ ಬೆಳಗ್ಗೆ ಹೊತ್ತು ಜೇನು ನೊಣಗಳಿರುತ್ತೆ, ನೊಣಗಳಿರುತ್ತೆ, ದುಂಬಿಗಳಿರುತ್ತೆ, ಇವು ಕೀಟನಾಶಕಗಳು ಆದ ತಕ್ಷಣ ನಾವು ಹೊರಟೋಗ್ಬಿಡುತ್ತೆ. ಅವಾಗ ನಮಗೆ ಪರಾಗಸ್ಪರ್ಶ ಆಗೋದಿಲ್ಲ, ಇಳುವರಿ ಕಮ್ಮಿ ಆಗುತ್ತೆ. ಆಮೇಲಿಂದ ಇನ್ನ ರಸ ಹೀರುವ ಕೀಟಗಳು ಅಂತಂದ್ರೆ ಎರಡನೇದಾಗಿ ಥ್ರಿಪ್ಸ್ಗಳು, ಹಸಿರು ಜಿಗಿ ಹುಳ, ಬಿಳಿ ನೊಣ, ಇದೆಲ್ಲದಕ್ಕೂ ಸಹ ನಾವು ಬೀಜೋಪಚಾರ 5 ಗ್ರಾಂ ಒಂದು ಕೆಜಿ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಬೇಕು, ಇಮಿಡೋಕ್ಲೋಪ್ರೈಡ್. ಇಮಿಡೋಕ್ಲೋಪ್ರೈಡ್ ಆಮೇಲೆ ಅದೇ ಇಮಿಡೋಕ್ಲೋರೋಪ್ರೈಡ್ ಒಂದು ದ್ರಾವಣ ಇದೆ, ಕಾನ್ಫಿಡಾರ್ ಅಂತೀವಿ, ಅದನ್ನು 0.5 ಮಿಲಿ ಒಂದು ಲೀಟರ್ಗೆ ಹಾಕಿ ನಾವು ಸಿಂಪರಣೆ ಮಾಡಬೇಕು. ಇದೆಲ್ಲದೆ ನಾವು ಪಾರ್ಥಿನಿಯಂ ಮತ್ತು ಕಳೆಗಳನ್ನು ಇಲ್ಲದಂತೆ ನಾಶ ಮಾಡಬೇಕು, ನೋಡ್ಕೋಬೇಕು, ಬಹು ಮುಖ್ಯವಾದ. ಮತ್ತು ಇನ್ನು ಮೂರನೇದು ತೆನೆ ಕೊರೆಯುವ ಕೀಟ ಎಲಿಕೋಪೋರಪ ಅಂತೀವಿ, ಅದಕ್ಕೆ ನಾವು ಮಾಗಿ ಉಳುಮೆ ಮಾಡೋದು ಸೂಕ್ತ. ಮತ್ತೆ ಇದಕ್ಕೂ ಸಹ ಲೈಂಗಿಕ ಕರ್ಷಕ ಬಲೆಗಳನ್ನ ನಾವು ಬಳಸ್ಬೋದು, ಒಂದು 3-4 ಒಂದು ಎಕರೆಗೆ. ಮತ್ತೆ ತೆನೆಯಲ್ಲಿ ಕಾಣಿಸಿಕೊಳ್ಳುವ ಬಲಿತ ಮರಿ ಹುಳುಗಳನ್ನ ಕೈಯಿಂದ ಆರಿಸಿ ನಾಶ ಮಾಡಬೇಕಾಗತ್ತೆ. ಇದಕ್ಕೂ ಸಹ 5% ಬೇವಿನ ಬೀಜದ ಕಷಾಯವನ್ನು 40 ಮತ್ತು 55 ದಿವಸಗಳ ಅಂತರದಲ್ಲಿ, ಅಂದ್ರೆ ಬೆಳೆ ಅಷ್ಟು ಇದ್ದಾಗ ನಾವು 2 ಬಾರಿ ಸಿಂಪರಣೆ ಮಾಡಬಹುದಾಗಿದೆ. ಇದು ಅಲ್ಲದೆ ನಾವು NPV ನಂಜು ರೋಗಾಣು ಪ್ರತಿ ಲೀಟರ್ಗೆ 0.5-1 ಮಿಲಿ ಪ್ರಮಾಣದಲ್ಲಿ ಬೆರೆಸಿಕೊಂಡು 55-65 ದಿನಗಳ ಬೆಳೆಗೆ ಸಿಂಪರಣೆ ಮಾಡಬಹುದಾಗಿದೆ. ಮತ್ತು ತುಂಬಾ ಜಾಸ್ತಿ ಹಾವಳಿ ಇದ್ದಲ್ಲಿ ಸ್ಟೈನೋಸಾಯ್ಡ್ ಅಂತ ಹೇಳ್ಬಿಟ್ಟು ಒಂದು ಒಂದು ಕೀಟನಾಶಕ ಇದೆ, ಸ್ಪೈನೋಸಾಯ್ಡ್, ಅದು 10 ಲೀಟರ್ಗೆ 1 ಮಿಲಿ ಪ್ರಮಾಣದಲ್ಲಿ ನೀರಿನಲ್ಲಿ ಬೆರೆಸಿ ಮೊಗ್ಗಿನ ಹಂತದಲ್ಲಿ ಮೊದಲನೇ ಸಿಂಪರಣೆ ಮಾಡಿ ತದನಂತರ 15 ದಿನಗಳಲ್ಲಿ 2ನೇ ಸಿಂಪರಣೆ ಮಾಡಬೇಕರಿಂದ 10 ಲೀಟರ್ ನೀರಿಗೆ ಒಂದೇ 1 ಮಿಲಿ, ಬಹಳಷ್ಟು ಕಡಿಮೆ, ಬಹಳ ತುಂಬಾ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದ್ರಿಂದ ಅದಕ್ಕೆ ನಾವು ಕಡಿಮೆ ಪ್ರಮಾಣದಲ್ಲಿ ಮಾಡಬೇಕಾಗುತ್ತೆ. ಇದು ತುಂಬಾ ಜಾಸ್ತಿ ಹಾವಳಿ ಇದ್ದಾಗ ಮಾಡಬೇಕಾಗುತ್ತೆ. ಅಂದ್ರೆ ಈ ಒಂದು ತೆನೆ ಕೊರಿಯುವಂತ ಹುಳುವಿನ ಒಂದು ಹಾವಳಿ ವಿಶೇಷವಾಗಿ ಮೊಗ್ಗಿನ ಹಂತದಿಂದಲೇ ಬರುತ್ತೆ, ಮೊಗ್ಗಿನ ಹಂತದಲ್ಲೇ ಬರುತ್ತೆ. ಹೂವು ಮತ್ತು ಕಾಳುಗಳು ಕಚ್ಚುವಾಗ ಕಾಳುಗಳು ಹಿಡಿಯುವಾಗ ಬರುತ್ತೆ, ನಾವು ಎಚ್ಚರಿಕೆ ಆಗಿದ್ದು ನಿರ್ವಹಣಾ ಕ್ರಮ ಕೈಗೊಳ್ಳಬೇಕು. ಹೌದು ಹೌದು. ಇನ್ನ ಈ ಪಕ್ಷಿಗಳ ಒಂದು ನಿಯಂತ್ರಣನು ಬಹಳ ಮುಖ್ಯ ಅಂತ ನಾವು ಕೇಳಿದೀವಿ. ಹೌದು. ಇದಕ್ಕೆ ಏನ್ ಕ್ರಮ ಅನುಸರಿಸಬಹುದು ಅಂತೀರಿ? ಇದಕ್ಕೆ ನಾವು ಸಣ್ಣ ಪ್ರಮಾಣದಲ್ಲಿ ಆದರೆ ನಾವು ನೆಟ್ ಯೂಸ್ ಮಾಡ್ಬೋದು, ಒಂದು ಬಲೆಗಳನ್ನೆಲ್ಲ ಹಾಕಬಹುದು. ಆದರೆ ರೈತರಿಗೆ ಇದೆಲ್ಲ ತುಂಬ ಕಷ್ಟವಾಯಿತು. ಆದ್ದರಿಂದ ರೈತರು ಹೆಚ್ಚು ಹೆಚ್ಚು ಒಂದು ಒಂದು ಒಂದು ಪ್ರದೇಶದಲ್ಲಿ ಏನಿಲ್ಲ ಅಂತಂದ್ರೆ ಒಂದು 10 ಹೆಕ್ಟೇರ್ ಗುಂಪಾಗಿ ಬೆಳೆದ್ರೆ ಇದ್ರ ಹಾವಳಿ ಕಮ್ಮಿ ಮಾಡಬಹುದು. ಒಂದು 25 ಎಕರೆ 20-25 ಎಕರೆ ಒಂದೇ ಊರಿನಲ್ಲಿ ಗುಂಪಾಗಿ ಬೆಳೆದ್ರಿಂದ ಇದರ ಹಾವಳಿಯಿಂದ ಕಡಿಮೆ ಮಾಡಬಹುದು. ಇಲ್ಲದಿದ್ರೆ ನಾವು ಕಾವಲನ್ನು ಹಾಕಬೇಕಾಗುತ್ತೆ ಬೆಳಿಗ್ಗೆ ಮತ್ತೆ ಸಂಜೆ, ಅದಕ್ಕೆ ಒಂದು ಆಳ ತರ ನಾವು ನೇಮಕ ಮಾಡಬೇಕಾಗುತ್ತೆ. ಅದು ಯಶಸ್ವಿಯಾಗಿ ನಾವು ಅದನ್ನ ಹತೋಟಿಗೆ ತರಬಹುದು. ಇನ್ನು ಜೇನು ಪೆಟ್ಟಿಗೆಗಳನ್ನ ಇಟ್ಕೊಳ್ಳೋದ್ರಿಂದ ಸೂರ್ಯಕಾಂತಿನಲ್ಲಿ ಇಳುವರಿ ಏನಾದರೂ ಹೆಚ್ಚಾಗುವಂತದ್ದು ಕಂಡು ಬಂದಿದೆಯೇ? ಹೌದು ಹೌದು. ಈಗ 1 ಎಕರೆಗೆ 1-4 ಜೇನು ಪೆಟ್ಟಿಗೆಯನ್ನ ಇಡೋದ್ರಿಂದ ಜಾಸ್ತಿ ಪರಾಗಸ್ಪರ್ಶನೂ ಆಗುತ್ತೆ, ಮತ್ತೆ ಹೆಚ್ಚು ಪರಾಗಸ್ಪರ್ಶ ಆಗೋದ್ರಿಂದ ಹೆಚ್ಚು ಕಾಳು ಕಟ್ಟುವಿಕೆ ಆಗಿ ಮತ್ತು ಹೆಚ್ಚಿನ ಇಳುವರಿ ಸಹ ಬರುತ್ತೆ. ಇದಲ್ಲದೆ ಸಹ ರೈತರಿಗೆ 10-15% ಅಂದ್ರೆ 15% ಅಧಿಕ ಇಳುವರಿ ಸಹ ಬರುತ್ತೆ, ಮತ್ತೆ ಜೇನುತುಪ್ಪ ಸಹ ಸಿಗುತ್ತೆ. ಆದ್ರಿಂದ ನಮ್ಮ ರೈತ ಬಾಂಧವರು ಜೇನು ಪೆಟ್ಟಿಗೆಗಳನ್ನ ಬಳಸ್ಕೋಬೇಕು, ಬಳಸಲೇಬೇಕು. ಜೊತೆಗೆ ತಾವು ಈಗಾಗಲೇ ತಿಳಿಸಿದಾಗೆ ಬೆಳಗ್ಗೆ ಹೊತ್ತಿನಲ್ಲಿ ಈ ಹೂ ಬಿಡುವ ಸಮಯದಲ್ಲಿ ಕೀಟನಾಶಕಗಳನ್ನು ಸಿಂಪರಣೆ ಮಾಡಬಾರ್ದು, ಇಲ್ಲಾಂದ್ರೆ ಈ ಪರಾಗಸ್ಪರ್ಶ ಮಾಡುವಂತ ಎಲ್ಲಾ ಕೀಟಗಳು ದೂರ ಹೋಗ್ಬಿಡುತ್ತೆ ಆ ವಾಸನೆಗೋಸ್ಕರ. ಆವಾಗ ಪರಾಗಸ್ಪರ್ಶ ನಿಂತೋಗುತ್ತೆ. ಏನಿಲ್ಲ ಅಂತಂದ್ರೆ 8-10 ದಿವಸ ಅದು ಪರಾಗಸ್ಪರ್ಶ ಆಗೋದ್ರಿಂದ. ಇದಲ್ಲದೆ ರೈತರು ಸಹ ಒಂದು ಮಸ್ಲಿನ್ ಬಟ್ಟೆ ತಗೊಂಡು ಎಲ್ಲ ಕಡೆ ಒಂದು ಆಳನ್ನ ಬಿಟ್ಟು ಅಥವಾ ಅವರೇ ರೈತರೇ ಆಗಿ ಹೊಲದಲ್ಲೆಲ್ಲ ಓಡಾಡ್ಕೊಂಡು ಒಂದು ಹೂವಿಗಿಂದ ಒಂದು ಹೂವಿಗೆ ತಾಗಿಸ್ಕೊಂಡು ಹೋಗೋದ್ರಿಂದ ಪರಾಗಸ್ಪರ್ಶ ಸಹ ಆಗಿ ಚೆನ್ನಾಗಿ ಕಾಳು ಕಟ್ಟುತ್ತೆ, ಮತ್ತು ತೆನೆ ಸಹ ಚೆನ್ನಾಗಿ ಬಲಿತಾದ್ಮೇಲೆ ಕಾಳು ಕಟ್ಟೋದ್ರಿಂದ ಹೆಚ್ಚು ಇಳುವರಿ ಸಹ ಬರುತ್ತೆ. ಈಗೀಗ ಕೆಲವೊಂದು ಈ ಹೆಚ್ಚು ಲಾಭ ಕೊಡುವಂತ ಬೆಳೆಗಳು ಬಂದ್ಮೇಲೆ ಈ ಸೂರ್ಯಕಾಂತಿ ಸಾಗುವಳಿ ಸ್ವಲ್ಪ ಕಡಿಮೆ ಆಗಿದೆ ಅಂತಾನೆ ನಾವು ಹೇಳಬಹುದು. ಆದರೆ ಇವೆಲ್ಲ ಉತ್ತಮವಾದಂಥ ತಾಂತ್ರಿಕತೆಗಳನ್ನು ನಮ್ಮ ರೈತ ಬಾಂಧವರು ಅಳವಡಿಸ್ಕೊಂಡ್ರೆ ಹೆಚ್ಚಿನ ಆದಾಯವನ್ನು ಪಡ್ಕೋಬಹುದು ಅಂತೀರಿ? ಹೌದು ಸರ್, ಹೆಚ್ಚಿನ ಆದಾಯವನ್ನು ಪಡ್ಕೋಬಹುದು, ಮತ್ತು ಹೆಚ್ಚು ಇಳುವರಿ ಸಹ ಪಡಿಬಹುದು. ಮತ್ತೆ ಇನ್ನು ಹೇಳಬೇಕು ಅಂತಂದ್ರೆ ಈಗಾಗಲೇ ಸುಮಾರು ಹೋದ ವರ್ಷದಕ್ಕಿಂತ ಈ ವರ್ಷ ಜಾಸ್ತಿ ಹೆಚ್ಚು ವಿಸ್ತೀರ್ಣ ಆಗಿದೆ ಸೂರ್ಯಕಾಂತಿ. ಉತ್ತಮವಾಗ್ತಾ ಇದೆ. ರೈತ ಬಾಂಧವರೇ, ತಮಗೆ ಈ ಸೂರ್ಯಕಾಂತಿಯ ಉತ್ತಮವಾದಂಥ ತಾಂತ್ರಿಕತೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ MS ಉಮಾ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9844638869. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9844638869. ತುಂಬಾ ಸಂತೋಷ ಡಾಕ್ಟರ್ ಉಮಾ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಲಾಭದಾಯಕ ಸೂರ್ಯಕಾಂತಿ ಬೇಸಾಯಕ್ಕೆ ಉತ್ತಮವಾದಂಥ ತಾಂತ್ರಿಕತೆಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಸೂರ್ಯಕಾಂತಿ ತಳಿಗಳು ಮತ್ತು ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎಂಎಸ್ ಉಮಾ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಇದುವರೆಗೆ ಆಲಿಸಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಪಿಎಂ ಜಗದೀಶ್. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್ 19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ ಸ್ನೇಹಿತರು ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್ 19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್ 19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-252-8666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ತಡವಾದ ಮುಂಗಾರಿನಲ್ಲಿ ರಾಗಿ ಬೆಳೆಯನ್ನು ಬೆಳ್ಕೊಳ್ಳುವಂಥವರು ಸೂಕ್ತ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡಬೇಕಾಗತ್ತೆ. ಅವುಗಳಲ್ಲಿ ಇಂಡಾಫ್ 9, GPU 26 ಮತ್ತು GPU 48 ತಳಿಗಳು ಬಹಳ ಮುಖ್ಯವಾದಂಥವು. ಇಂಡಾಫ್ 9 ತಳಿ 105-110 ದಿನವನ್ನು ತೆಗೆದುಕೊಳ್ಳುತ್ತೆ. GPU 26 ತಳಿ 100-105 ದಿನವನ್ನು ತೆಗೆದುಕೊಳ್ಳುತ್ತೆ. GPU 48 ತಳಿ 95-100 ದಿನವನ್ನು ತೆಗೆದುಕೊಳ್ಳುತ್ತೆ. ತಡವಾದ ಮುಂಗಾರಿನಲ್ಲಿ ನಾವು ನೇರವಾಗಿ ರಾಗಿಯನ್ನು ಬಿತ್ತನೆ ಮಾಡೋದಕ್ಕಿಂತನೂ ಸಸಿಗಳನ್ನು ಮಾಡಿಕೊಂಡು ನಾಟಿ ಮಾಡೋದು ಬಹಳ ಒಳ್ಳೆಯದು. ಇದರಿಂದ ಹೆಚ್ಚಿನ ಇಳುವರಿಯನ್ನು ಕೂಡ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಹೆಕ್ಟೇರ್ಗೆ ಅಂದರೆ 1.5 ಎಕರೆಗೆ ಬೇಕಾಗುವಂಥ ಸಸಿಗಳನ್ನು ಸಿದ್ಧ ಮಾಡ್ಕೊಳ್ಳೋದಕ್ಕೆ ನಾವು 3 ಗುಂಟೆ ಪ್ರದೇಶವನ್ನು ಬಳಸ್ಕೋಬೇಕಾಗತ್ತೆ. 25 ಅಡಿ ಉದ್ದ, 4 ಅಡಿ ಅಗಲ ಮತ್ತು 4 ಅಂಗಳ ಎತ್ತರ ಇರುವಂಥ 35-38 ಸಸಿ ಮಡಿಗಳನ್ನು ನಾವು ಸಿದ್ಧಪಡಿಸ್ಕೋಬೇಕಾಗತ್ತೆ. ಪ್ರತಿ ಸಸಿ ಮಡಿಗೆ 3 ಮಂಕರಿ ಕೊಟ್ಟಿಗೆ ಗೊಬ್ಬರ, 0.5 ಕಿಲೋಗ್ರಾಂನಷ್ಟು ಅಮೋನಿಯಂ ಸಲ್ಫೇಟು, 1 ಕಿಲೋಗ್ರಾಂನಷ್ಟು ಸೂಪರ್ ಫಾಸ್ಫೇಟು ಮತ್ತು 0.5 ಕಿಲೋಗ್ರಾಂನಷ್ಟು ಮ್ಯೂರಿಟಾ ಪೊಟ್ಯಾಷು, ಹಾಗೆಯೇ 750 ಗ್ರಾಂನಷ್ಟು ಸತ್ವಿನ ಸಲ್ಫೇಟನ್ನು ರಾಗಿ ಬಿತ್ತೋದಕ್ಕಿಂತ ಮುಂಚಿತವಾಗಿ ಸಸಿ ಮಡಿಗಳಿಗೆ ಸಮನಾಗಿ ಮಣ್ಣಲ್ಲಿ ಬೆರೆಸಬೇಕಾಗತ್ತೆ. 3 ಅಂಗಳ ಅಂತರದ ಸಾಲುಗಳನ್ನು ತೆಗೆದು 5 ಕಿಲೋಗ್ರಾಂನಷ್ಟು ರಾಗಿ ಬೀಜವನ್ನು ಸಮನಾಗಿ ಈ 38 ಸಸಿ ಮಡಿಗಳಿಗೆ ಹಂಚಿ ಪ್ರತಿ ಮಡಿಗೂ ಸಾಲಿನಲ್ಲಿ ಸಮನಾಗಿ ಬೀಜವನ್ನು ಬಿತ್ತನೆ ಮಾಡಬೇಕಾಗತ್ತೆ. ಆನಂತರ ಹಸನಾದ ಒಣಮಣ್ಣು ಅಥವಾ ನುಣ್ಣನೆಯ ಕೊಟ್ಟಿಗೆ ಗೊಬ್ಬರದಿಂದ ಬೀಜವನ್ನು ಮುಚ್ಚಬೇಕಾಗತ್ತೆ. ಪ್ರತಿದಿನ ಸಾಯಂಕಾಲ ಸಸಿ ಮಡಿಗಳಿಗೆ ನೀರನ್ನು ಹಾಕಬೇಕಾಗತ್ತೆ. ಬಿತ್ತನೆ ಮಾಡಿದ 12 ದಿನಗಳ ನಂತರ ಪ್ರತಿ ಮಡಿಗೆ 250 ಗ್ರಾಂನಷ್ಟು ಯೂರಿಯಾವನ್ನು ಮೇಲುಗೊಬ್ಬರವಾಗಿ ಕೊಡಬೇಕಾಗತ್ತೆ. ಬಿತ್ತನೆ ಮಾಡಿದ 20-25 ದಿವಸದಲ್ಲಿ ಪೈರು ನಾಟಿಗೆ ಸಿದ್ಧವಾಗತ್ತೆ. ನಾಟಿ ಮಾಡಿದಂಥ ರಾಗಿ ಬೆಳೆಯಲ್ಲಿ ಹೆಚ್ಚು ಇಳುವರಿಯನ್ನು ಪಡಿಬೇಕಾದ್ರೆ 20-25 ದಿನ ವಯಸ್ಸಿನ ಸಸಿಯನ್ನು ನಾವು ಆಯ್ಕೆ ಮಾಡಿಕೊಂಡು ಬಳಸ್ಕೋಬೇಕಾಗತ್ತೆ. 30 ದಿವಸಕ್ಕಿಂತ ಜಾಸ್ತಿ ವಯಸ್ಸಾದಂಥ ಸಸಿಗಳನ್ನು ನಾಟಿ ಮಾಡೋದ್ರಿಂದ ಇಳುವರಿ ಕುಂಠಿತ ಆಗುತ್ತೆ ಅಂತ ಕಂಡುಬಂದಿದೆ. ಇನ್ನು ಮುಖ್ಯವಾಗಿ ಈ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ನಾವು ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 7.5 ಟನ್ನಷ್ಟು ಬಳಸ್ಕೋಬೇಕಾಗತ್ತೆ. ಕೊಟ್ಟಿಗೆ ಗೊಬ್ಬರವನ್ನು ಬಿತ್ತನೆಗಿಂತ 2-3 ವಾರ ಮುಂಚಿತವಾಗಿ ಮಣ್ಣಲ್ಲಿ ಸೇರಿಸಬೇಕು. ಕೋಳಿ ಗೊಬ್ಬರ, ಎರೆ ಗೊಬ್ಬರ ಅಥವಾ ರೇಷ್ಮೆ ಹುಳುವಿನ ಗೊಬ್ಬರ ಕೊಟ್ಟರೆ 1/2 ಭಾಗದಷ್ಟು ಸಾರಜನಕವನ್ನು ನಾವು ಕಡಿಮೆ ಮಾಡ್ಕೋಬಹುದು. ಜೊತೆಗೆ ಈ ಚೆನ್ನಾಗಿ ಮಾಗದಂಥ ಗೊಬ್ಬರ ಇದ್ದರೆ ಬಿತ್ತನೆಗಿಂತ 1 ವಾರ ಮುಂಚಿತವಾಗಿ ಮಣ್ಣಿಗೆ ಸೇರಿಸಿದ್ರು ಕೂಡ ಸಾಕಾಗತ್ತೆ. ಇನ್ನು ಕುಷ್ಕಿ ರಾಗಿಗೆ ರಸಗೊಬ್ಬರಗಳನ್ನು ಉಪಯೋಗಿಸೋದ್ರಿಂದ ಹೆಚ್ಚಿನ ಇಳುವರಿಯನ್ನು ಪಡಿಬೋದು. ಮಣ್ಣಲ್ಲಿ ದೊರೆಯುವಂಥ ತೇವಾಂಶವನ್ನು ಪರಿಣಾಮಕಾರಿಯಾಗಿ ಬಳಸ್ಕೋಬಹುದು. ಖುಷ್ಕಿ ರಾಗಿ ಬೆಳೆಗೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 50 ಕಿಲೋಗ್ರಾಂನಷ್ಟು ಸಾರಜನಕ, 40 ಕಿಲೋಗ್ರಾಂನಷ್ಟು ರಂಜಕ ಮತ್ತು 25 ಕಿಲೋಗ್ರಾಂನಷ್ಟು ಈ ಪೊಟ್ಯಾಷ್ ಗೊಬ್ಬರಗಳ ಅವಶ್ಯಕತೆ ಇದೆ ಅಂತ ತಿಳಿದುಬಂದಿದೆ. ಬಿತ್ತನೆ ಸಮಯದಲ್ಲಿ ಸಾರಜನಕದ 1/2 ಭಾಗವನ್ನು ಹಾಗೆಯೇ ಪೂರ್ತಿ ರಂಜಕ ಮತ್ತು ಪೊಟ್ಯಾಷ್ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಖುಷ್ಕಿ ಬೆಳೆಯಲ್ಲೂ ಕೂಡ ಚೆನ್ನಾಗಿ ಈ ಮಳೆ ಹಂಚಿಕೆಯಾಗುವಂಥ ಪ್ರದೇಶದಲ್ಲಿ ಸಾರಜನಕವನ್ನು 3 ಭಾಗ ಮಾಡಿಕೊಂಡು ನಾವು ಕೊಡಬೇಕಾಗತ್ತೆ. ಬಿತ್ತನೆ ಸಮಯದಲ್ಲಿ, ಬಿತ್ತನೆ ಮಾಡಿದ 30-35 ದಿನದ ಹಂತದಲ್ಲಿ, ಹಾಗೆಯೇ 50-55 ದಿನದ ಹಂತದಲ್ಲೂ ಕೂಡ ಕೊಡಬಹುದು. ಇದರಿಂದ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೂ ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.